ಂಗೆ ಯಾರಿದ್ರೆ ಹಠನೆ ಸೇಲಿಗಿಟ್ಟಂಗೆ ಮನಸ್ಸು ಕಡವಾಗಿದೆ ಹೇ ನನಗೆ ಗೊತ್ತಿಲ್ಲದೆ ಹೂ ಕನಸು ಶುರುವಾಗಿದೆ ಹಗಲು ಇರುಳನ್ನದೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ವೀರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಅಪೂರ್ವ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಗೌತಮ್ ಶ್ರೀವತ್ಸ. ಅಪೂರ್ವ ಅಪೂರ್ವ ಅಕ್ಕ ಪಕ್ಕ ಶರು ಇಲ್ಲ ಬಂದು ಬಳಗ ಬೇಕಿಲ್ಲ ಇದಂತ ಸಂಬಂಧವು ಅಪೂರ್ವ ಅಪೂರ್ವ ಕನಸು ಇಲ್ಲ ಕನವರಿಕೆಯು ಇಲ್ಲ ಕಣ್ಣಿಲ್ಲ ಇಂಥ ಪ್ರೇಮ ಆಸೆಯು ಇಲ್ಲ ಅಸೂಯೆಯಿಲ್ಲ ಓಹೋ ಇದಂತ ಪ್ರೇಮ ಪ್ರೀತ್ಸೋ ಹೃದಯವೇ ಪ್ರಾಣಕ್ಕೆ ಪ್ರಣಯವೇ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಣ್ಣ ಬಣ್ಣದ ಲೋಕ ಚಿತ್ರದ ಗೀತೆ. ರಾಮ್ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಟಿ ಥಾಮಸ್. ಗೀತೆಯ ಗಾಯಕರು ಚೈತ್ರ ಹಾಗೂ ವಿಜಯ ಪ್ರಕಾಶ್. ಹೋದೆ ನಿನ್ನ ನೋಡಿ, ಚಿನ್ನ ಮಾಡ್ದಲ್ಲೇ ನನ್ನ ನೋಡಿ, ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ಅಭಿಜಿತ್ ಸಾವಂತ್. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್. ಜೋಗದ ಜೋರು ಹಸಿ ಹಸಿ ಅಂಗವೆಲ್ಲ ದಿರ ದಿರನ ಕೈ ತುಕ್ಕ ಬಿಸಿ ಬಿಸಿ ವ್ಯಾಕರಣ ಕೇರಳಿತೋ ನೋಡು ಯೋವನ ಮಳೆ ಮಳೆ ನೀರು ಮಳೆ ಮಳೆ ನೀರು ಎದೆಯಲ್ಲಿ ಜೋಗದ ಜೋರು ಬೆರಳನ್ನು ತಾಕದೆ ನೆತ್ತಿಯ ಮೇಲೆ ಬೆವರುವ ಕತೆ ಗೊತ್ತಾ ಕಾಮನ ಕೀಟಲ ಕೋಟಲಗೆ ನಾವು ಚಿತ್ತಪಟ ಚಿತ್ತೆ ಕಡೆ ಚೂರು ಕಾರ್ಯಕ್ರಮದ ಕಡೆಯ ಗೀತೆ ಇನಿಯಾ ಚಿತ್ರದಿಂದ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ಶ್ರೀಧರ್ ಗಾಯಕರು ಅನುರಾಧ ಭಟ್ ಹಾಗೂ ಕಾರ್ತಿಕ್ ನೀಡಿರುವೆ ಈ ಹೃದಯ ನಾನೇ ನಾನೇ ನಾನೇನೆ ನಿಂದಿನಿಯ ನಿನಗಾಗಿ ನಾಗಿನಿಯ ಸ್ವಲ್ಪ ನೋಡಿಯ ಈ ಜನ್ಮದಲ್ಲೂ ಪ್ರತಿ ಜನ್ಮದಲ್ಲೂ ನನ್ನವನೇ ನೀನಾಗುವೆಯ ಜನ್ಮ ಜನ್ಮ ಏಳು ಜನ್ಮ ನಾನೇ ನಾನೇ ನಿನ್ನ ಹಿರಿಯ ನಾನೇ ನಾನೇ ಇನಿಯ ನಾನೇನೆ ನಿನ್ನಿನಿಯ ನೀಡಿರುವೆ ಈ ಹೃದಯ ಇನಿಯ ಇನಿಯ ಇನಿಯ ನೀನೇ ನನ್ನಿನಿಯ ನನಗಾಗಿ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 6:20 ಆಕಾಶವಾಣಿ ಭದ್ರಾವತಿ.